ಅಂಡಿ ಡೇಸ್ ಕದೀತಾರೆ. ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ, FM ಸಮಯ ಸರಿಯಾಗಿ 6:52. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ ಕೃಷಿಕರ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರುವ ವಿಕಸಿತ ಕೃಷಿ ಸಂಕಲ್ಪ ಯಾತ್ರೆಯ ಅಭಿಯಾನದ ಭಾಗವಾಗಿ ಹಿರಿಯೂರು ತಾಲೂಕು ಬಬೂರ್ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಒ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕೇಳುಗ್ರೆ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಒ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಒಂದು ಕೇಂದ್ರ ಸರ್ಕಾರ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಸಹಯೋಗದಲ್ಲಿ ಈ ಪೂರ್ವ ಮುಂಗಾರು ಹಂಗಾಮಿನ ಈ ಸಂದರ್ಭದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನುವಂತಹ ಒಂದು ಆಂದೋಲನವನ್ನ ಹಮ್ಮಿಕೊಂಡಿದೆ. ಈ ಆಂದೋಲನದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವಂತದ್ದು, ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡುವಂತದ್ದು, ಹೀಗೆ ನಮ್ಮ ಕೃಷಿಕರಿಗೆ ಅನುಕೂಲವಾಗುವಂತಹ ಸಾಕಷ್ಟು ಮಾಹಿತಿಯನ್ನ ಈ ಅಭಿಯಾನದ ಸಂದರ್ಭದಲ್ಲಿ ನೀಡ್ತಾ ಇದೆ. ಒಂದು ಜಿಲ್ಲೆ ಅಂದ್ರೆ ಆ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಆಯ್ದಂತಹ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ನಮ್ಮ ಕೃಷಿಕರನ್ನ ಸೇರಿಸಿಕೊಂಡು ಅವರಿಗೆ ಪೂರ್ವ ಮುಂಗಾರಿನ ಸಂದರ್ಭದಲ್ಲಿ ಏನೆಲ್ಲ ತಂತ್ರಜ್ಞಾನಗಳನ್ನ ಹೇಳ್ಕೊಡ್ಬೇಕು, ಏನೆಲ್ಲ ತಂತ್ರಜ್ಞಾನಗಳನ್ನ ಹೇಳ್ಕೊಟ್ರೆ ಅವರಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಈ ಎಲ್ಲವನ್ನ ತಿಳಿಸುವಂತಹ ಅಭಿಯಾನ ಇದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಹಿತಿ ಏನ್ ನೀಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಇದು ಪಶುಪಾಲನೆ, ಅರಣ್ಯ, ಈ ಎಲ್ಲಾ ಇಲಾಖೆಗಳ ಒಂದು ಸಂಯೋಜನೆಯಲ್ಲಿ ನಾವು ಈ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಈಗ ಇಫ್ಕೋ ಇರ್ಬೋದು, ನಬಾರ್ಡ್ ಇರ್ಬೋದು, ಅಥವಾ ಲೀಡ್ ಬ್ಯಾಂಕ್ ಇರ್ಬೋದು, ಈ ಕೃಷಿ ಇಲಾಖೆ ಎಲ್ಲಾ ಇಲಾಖೆಗಳನ್ನ ಒಗ್ಗೂಡಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದೀವಿ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಪ್ರಮುಖವಾಗಿ ಇದರಲ್ಲಿ ನಾವು ನೋಡ್ತಕ್ಕಂಥದ್ರೆ ವಿಕಸಿತ ಕೃಷಿ ಅಭಿಯಾನದಲ್ಲಿ ಪೂರ್ವ ಹಂಗಾಮಿನಲ್ಲಿ ಏನನ್ನ ನಾವು ರೈತರು ಅಳವಡಿಸತಕ್ಕಂತ ಏನು ತಾಂತ್ರಿಕತೆ ಹೇಳ್ಬೋದು, ಅವುಗಳಲ್ಲಿ ಪ್ರಮುಖವಾಗಿ ಈಗ ಮುಂಗಾರು ಹಂಗಾಮಿನಲ್ಲಿ ಆಧುನಿಕ ಕೃಷಿ ತಾಂತ್ರಿಕತೆಗಳನ್ನ ಮನವರಿಕೆ ಮಾಡುವುದು. ಸೊ ಹೊಸ ಹೊಸ ತಾಂತ್ರಿಕತೆಗಳನ್ನ ರೈತರ ಮಟ್ಟದಲ್ಲಿ ರೈತರ ಗ್ರಾಮಗಳಿಗೆ ಹೋಗಿ ನಾವು ಹೋಬಳಿ ಮಟ್ಟದ ಈ ಒಂದು ಯೋಜನೆ ಹಮ್ಮಿಕೊಂಡಿದೀವಿ. ಇದರಲ್ಲಿ ಪ್ರಮುಖ ಗ್ರಾಮ ಪಂಚಾಯತಿಗಳಿರ್ಬೋದು, ಹೋಬಳಿ ಮಟ್ಟದೆಲ್ಲ ರೈತರಿಗೆ ಹೆಚ್ಚು ಅರಿವು ಮೂಡಿಸ್ತಕ್ಕಂಥದ್ದು. ಎರಡನೇದಾಗಿ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ, ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಯಾವ ತರ ನಮ್ಮ ಇದರಿಂದ ರೈತರಿಗೆ ಅನುಕೂಲ ಆಗ್ತಿದೆ, ಅದರಲ್ಲಿ ಪ್ರಮುಖ ಸಾವಯವ ಕೃಷಿ ಆಮೇಲೆ ನೈಸರ್ಗಿಕ ಕೃಷಿ ಇರ್ಬೋದು, ಅದನ್ನ ಅಳವಡಿಕೆ ಮಾಡಿದ್ರಿಂದ ನಮ್ಮ ರೈತರ ಜಮೀನಿಗಳು ಆಗ್ತಕ್ಕಂತ ಏನ್ ಲಾಭ ಇದೆ ಅದ್ರ ಬಗ್ಗೆ ಕೂಡ ಅರಿವು ಮೂಡಿಸ್ತೀವಿ. ಈಗ ಉದಾಹರಣೆಗೆ ಮಣ್ಣು ಆರೋಗ್ಯ ಚೀಟಿ ಆಧಾರಿತ ಬೆಳೆಗಳ ಆಯ್ಕೆ, ಮುಂಗಾರು ಹಂಗಮಲ್ಲಿ ನಮ್ಮ ರೈತರೆಲ್ಲ ಬೆಳೆ ಆಯ್ಕೆ ಮಾಡ್ತೀವಿ, ತಳಿಗಳ ಆಯ್ಕೆ ಮಾಡ್ತೀವಿ, ಯಾವ ಬೆಳೆ ಹಾಕ್ಬೇಕು, ಅದ್ರ ಜೊತೆಗೆ ನಾವು ಮಣ್ಣನ್ನ ಪರೀಕ್ಷೆ ಮಾಡಿಸಿ ಅದ ಚೀಟಿ ತಗೊಂಡು ಯಾವ ಬೆಳೆ ಬೆಳೆದ್ರೆ ಅನುಕೂಲ ಆಗುತ್ತೆ, ನಮ್ಮ ಭೂಮಿಯಲ್ಲಿ ಏನ್ ಪೋಷಕಾಂಶ ಇದೆ, ಆ ಪೋಷಕಾಂಶ ಆಧಾರಿತ ರಸಗೊಬ್ಬರಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಬೆಳೆ ಹಾಕ್ತಕ್ಕಂಥದ್ದು, ಅದನ್ನು ಕೂಡ ನಾವು ಹೆಚ್ಚು ಅರಿವು ಮೂಡಿಸ್ತಿದೀವಿ. ಅದ್ರ ಜೊತೆಗೆ ಮಣ್ಣು ಪರೀಕ್ಷೆ ಆದ್ಮೇಲೆ ನಾವು ಸಮತೋಲನ ರಸಗೊಬ್ಬರಗಳನ್ನ ಬಳಕೆ ಮಾಡೋಕೆ ಉತ್ತೇಜನ ಕೊಡ್ತಕ್ಕಂಥ, ಈಗ ಉದಾಹರಣೆಗೆ ನಾವೇನ್ ಮಾಡ್ತೀವಿ, ಈಗ ಬರೇ ರಾಸಾಯನಿಕ ಗೊಬ್ಬರ ಹಾಕೋ ಜೊತೆಗೆ ಸಾವಯವ ಗೊಬ್ಬರ ಹಾಕ್ತಕ್ಕಂಥದ್ದು, ಅದು ಮಣ್ಣು ಆಧಾರಿತ, ಮಣ್ಣಲ್ಲಿ ಏನ್ ಪೋಷಕಾಂಶ ಇದೆ ಅದ್ರ ಜೊತೆಗೆ ನಾವು ಎಷ್ಟು ಗೊಬ್ಬರ ಕೊಡಬೇಕು. ಸಮತೋಲನ ಆಹಾರ ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರ ಎಷ್ಟು ಕೊಡಬೇಕು, ಭೂಮಿ ಚೆನ್ನಾಗಿ ಬೆಳೆ ಬೆಳಿಲಿಕ್ಕೆ ಯಾವ ಗೊಬ್ಬರ ಹಾಕಿ ಬಳಸಬೇಕು, ಮಣ್ಣು ಪರೀಕ್ಷೆ ಆಧಾರಿತ ಇವುಗಳನ್ನ ನಾವು ಯಾವ ತರ ಬಳಕೆ ಮಾಡಬೇಕು. ಅದರ ಜೊತೆ ಹೊಸ ಹೊಸ ತಾಂತ್ರಿಕತೆ, ಈಗ ಹೊಸ ತಾಂತ್ರಿಕತೆಗೆನ ITC ಟೂಲ್ಗಳಂತ ಅಂದ್ರೆ ಈಗ ಈ ಟೆಕ್ನಾಲಜಿ ಆಧಾರಿತ ಆಧುನಿಕ ಯಂತ್ರೋಪಕರಣ ಬಳಸೋದು. ಈಗ ಉದಾಹರಣೆ ನಮ್ಮ ಇಕ್ವಿಪ್ಮೆಂಟ್ ನಾವು ಈಗ ಬಿತ್ತನೆಗೆ ಯಾವ್ದು ಕೂರಿಗೆ ಬಳಸ್ತೀವಿ, ಆಮೇಲೆ ಕುಂಟೆ ಹೊಡೆಯಕ್ಕೆ, ಆಮೇಲೆ ಹಾರ್ವೆಸ್ಟ್, ಇಂಥ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ಬಂದಾವೆ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತೀವಿ. ಅದರ ಜೊತೆ ಸ್ಮಾರ್ಟ್ ಕೃಷಿ, ಸ್ಮಾರ್ಟ್ ಕೃಷಿ ಬಗ್ಗೆನೂ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಾವು ಮುಂದಾಗಿದ್ದೀವಿ. ಸರ್ಕಾರ ಯೋಜನೆಗಳು ರೈತರಿಗೆ ತಲುಪುವಂತೆ ನೋಡ್ಕೊಳ್ಳೋದು, ಯಾವ್ಯಾವ ಯೋಜನೆ ಇದೆ, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಯಾವ್ಯಾವ ಯೋಜನೆಗಳಿದ್ದಾವೆ, ಆ ಇಲಾಖೆಯ ಸಂಬಂಧಿತ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ. ಅದರ ಬಗ್ಗೆನೂ ಹೆಚ್ಚು ಮಾಹಿತಿ ಕೊಡ್ತೀವಿ. ರೈತರು ಅದನ್ನ ಮಾಹಿತಿ ತಗೊಂಡು ಅದನ್ನ ಪ್ರಯೋಜನ ತಗೊಳ್ಳಿಕ್ಕೆ ನಾವು ಮಾಹಿತಿ ನೀಡಲಿಕ್ಕೆ ನಾವು ಮುಂದಾಗಿದ್ದೀವಿ. ಅದರ ಜೊತೆಗೆ ಕೃಷಿಯಲ್ಲಿ ಡ್ರೋನ್ಗಳ ಬಳಕೆ, ಉದಾಹರಣೆಗೆ ಪ್ರಾತ್ಯಕ್ಷಿಕ ಮಾಡೋದು ಡ್ರೋನ್. ಈಗ ಉದಾಹರಣೆ ನಾವು ಯಾವ್ದೇ ಒಂದು ಕೀಟನಾಶಕ ಅಥವಾ ರೋಗನಾಶಕ ಬಳಸಬೇಕಾದ್ರೆ ನಾವು ಎಲ್ಲ ಸಣ್ಣ ಸಣ್ಣ ಸ್ಪ್ರೇಯರ್ ಹಾಕೊಂಡು ನಾವು ಸಿಂಪಡಣೆ ಮಾಡ್ತೀವಿ. ಈಗೆಲ್ಲ ಡ್ರೋನ್ಸ್ ಗಳನ್ನ ಬಳಕೆ ಮಾಡಿಕೊಂಡು ರಸಗೊಬ್ಬರಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು, ಸೊ ಅದು ಕೂಡ ನಾವು ಅದನ್ನ ಪ್ರಾತ್ಯಕ್ಷಿಕ ಮುಖಾಂತರ ನಾವು ಅದನ್ನ ರೈತರಿಗೆ ತೋರಿಸ್ತೀವಿ. ಅದರ ಜೊತೆಗೆ ಬೆಳೆ ವೈವಿಧ್ಯತೆ ಮತ್ತು ಕೃಷಿ ಯಂತ್ರಾಧಾರಿತ ಮಾದರಿಗಳು, ಸೊ ಉದಾಹರಣೆಗೆ ನಾವೀಗ ಯಾವ್ಯಾವ ಬೆಳೆ ಬೆಳಿಬೇಕು, ಯಾವ್ಯಾವ ತಳಿಗಳನ್ನ ಯಾವ ಬೆಳೆಯಲ್ಲಿ ನಾವು ಯಾವ್ದು ಬೆಳೆದ್ರೆ ನಮಗೆ ಈಗ ಅನುಕೂಲ ಆಗುತ್ತೆ, ಶೇಂಗಾ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಬೇಳೆಕಾಳು ಬೆಳೆಗಳು, ತೊಗರಿ ಇರ್ಬೋದು, ಇವೆಲ್ಲ ಬೆಳೆಗಳಲ್ಲಿ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಅಳವಡಿಕೆ ಆಗ್ತಕ್ಕಂಥ ತಳಿಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಕೊಟ್ಟು ಯಾವ್ದನ್ನ ನಮ್ಮ ರೈತರು ಬೆಳೆಸಬಹುದು ಅಂತ ಅದನ್ನು ಕೂಡ ನಾವು ಮಾಹಿತಿ ನೀಡ್ತೀವಿ. ಅದರ ಜೊತೆಗೆ ರೈತರು ಮತ್ತು ಕೃಷಿ ವಿಜ್ಞಾನಿಗಳ ನೇರವಾಗಿ ನಾವು ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ. ಉದಾಹರಣೆ ನಮ್ಮಲ್ಲಿ ಬಹಳಷ್ಟು ವಿಷಯಗಳು, ಈ ಬೇಸಾಯ ಶಾಸ್ತ್ರ ಇರ್ಬೋದು, ಕೀಟರೋಗ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ವಿಜ್ಞಾನಿ ಎಲ್ಲರೂ ಕೂಡ ಸ್ವಂತ ಊರಲ್ಲಿ ಬಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಇದ್ರ ಬಗ್ಗೆ ಇವೆಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೇರವಾಗಿ ಚರ್ಚೆ ಮಾಡ್ತೀವಿ. ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ನೀಡಿ ನಾವು ಹೆಚ್ಚು ಹೆಚ್ಚು ಅರಿವನ್ನು ಮೂಡಿಸ್ತೀವಿ. ಇದರ ಜೊತೆಗೆ ರೈತರ ಆವಿಷ್ಕಾರಗಳನ್ನು ಕೂಡ ನಾವು ಉತ್ತೇಜಿಸ್ತಕ್ಕಂಥ, ಈಗ ನಾವು ಉದಾಹರಣೆಗೆ ಯಾವ ಒಬ್ಬ ರೈತ ಏನೋ ಒಂದು ಹೊಸದಾಗಿ ಆವಿಷ್ಕಾರಗಳು ಮಾಡಿರ್ತಾರೆ, ಸೊ ಈಗ ನೀವು ನೋಡಿರ್ಬೋದು ತೆಂಗಿನ ಅಳಿಲ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ್ದೋ ಒಂದು ರೈತರ ಅನ್ವೇಷಣೆ ಮಾಡಿರ್ತಾರೆ, ಅಂತವನ್ನೆಲ್ಲ ನಾವು ಅದನ್ನ ಕಂಡು ಹಿಡ್ಕೊಂಡು ಯಾರ ರೈತರ ಏನಾರ ಅದನ್ನ ಅಳವಡಿಕೆ ಮಾಡ್ತಾರೆ ಅಂತ ಬಹಳಷ್ಟು ಇರ್ತಾವೆ ರೈತರಿಗೆ. ಈ ಅಳಿಲು ಒಳ್ಳಿಕ್ಕೆ ಇರ್ಬೋದು, ಅಳ ಕಂಟ್ರೋಲ್ ಮಾಡ್ಲಿಕ್ಕೆ ಇರ್ಬೋದು, ಬೇರೆ ಕೀಟನಾಶಕ ಇರ್ಬೋದು, ಆಮೇಲೆ ಬೇರೆ ಬೇರೆ ಎಲ್ಲವನ್ನ ಬಳಸ್ತಾ ಇರ್ತಾರೆ. ಅಂತವೆಲ್ಲ ಆವಿಷ್ಕಾರಗಳನ್ನ ನಾವು ಉತ್ತೇಜನ ಕೊಡ್ತಕ್ಕಂಥದ್ದು. ಅವರು ಈಗ ನಾವು ವಿಜ್ಞಾನಿಗಿಂತ ರೈತರೇ ದೊಡ್ಡ ವಿಜ್ಞಾನಿಗಳಾಗಿರ್ತಾರೆ. ಅಂತ ಒಂದು ವಿಷಯಗಳನ್ನು ಕೂಡ ನಾವು ಡಾಕ್ಯುಮೆಂಟ್ ಮಾಡ್ತೀವಿ. ಅದನ್ನ ಮತ್ತೆ ಹೆಚ್ಚು ಬೇರೆ ರೈತರಿಗೂ ಕೂಡ ಆವಿಷ್ಕಾರಗಳನ್ನ ತೋರಿಸಿ ಇದರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ಕೂಡ ನಾವು ಹೆಚ್ಚು ಹೆಚ್ಚು ಅರಿವು ಮೂಡಿಸ್ತೀವಿ. ಆಮೇಲೆ ಈಗ ಈ ಅಭಿಯಾನದಲ್ಲಿ ಮುಂಗಾರು ಹಂಗಾಮು ಇರತಕ್ಕಂಥ ದಿನದಿಂದ ಎಲ್ಲಾ ಹೋಬಳಿಗಳಲ್ಲಿ ಅಂದ್ರೆ ಒಂದು ಹೋಬಳಿಯಲ್ಲಿ 3 ಗ್ರಾಮ ಪಂಚಾಯತಿಗಳಲ್ಲಿ ನಾವು ಈ ಒಂದು ಅಭಿಯಾನ ಒಂದು ದಿವಸಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಸರ್, ಇದಾಗಿದ್ರೆ ಇದು ಒಂದು ಅಭಿಯಾನ ಯಾವತ್ತಿಂದ ಪ್ರಾರಂಭ ಆಗಿ ಎಲ್ಲಿವರೆಗೂ ನಡೆಯುತ್ತೆ ಸರ್? ಈಗ ಮೇ 29ಕ್ಕೆ ಹಿರಿಯೂರು ತಾಲೂಕಲ್ಲಿ ನಡೀತದೆ ಫಸ್ಟ್, ಆಮೇಲೆ ಕೊನೆಗೊಳ್ತಕ್ಕಂಥದ್ದಂದ್ರೆ 12ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಸೇಮ್ ಇನ್ನೊಂದು ಅಂದ್ರೆ 29ಕ್ಕೆ ಕೆಲವು ಗ್ರಾಮ ಪಂಚಾಯತಿ ಕವರ್ ಮಾಡ್ತೀವಿ. ಅದಾದ್ಮೇಲೆ 12ನೇ ತಾರೀಕು ಕೂಡ ಸೇಮ್ ರೊಟೇಷನ್ ಮೇಲೆ ಹಿರಿಯೂರು ಕಸ್ಬಾ ಇರ್ಬೋದು, ಐಮಂಗ್ಲ ಇರ್ಬೋದು, ಧರ್ಮಪುರ, ಜೆಜಿಹಳ್ಳಿ, ಈ ಗ್ರಾಮ ಪಂಚಾಯತಿಗಳಲ್ಲಿ ಕೊನೆಗೊಳ್ಳುತ್ತೆ. ಮತ್ತೆ ಪ್ರಾರಂಭ ಅಲ್ಲಿಂದನೇ ಆಗುತ್ತೆ, ಮತ್ತೆ ಅಲ್ಲೇ ಕೊನೆಗೊಳ್ಳುತ್ತೆ. ಮೇ 29ರಿಂದ ಪ್ರಾರಂಭವಾಗಿ ಜೂನ್ 12ರವರೆಗೆ ಅಂದ್ರೆ 15 ದಿನಗಳ ಕಾಲ ನಡೆಯುತ್ತೆ. 15 ದಿವಸ ಜೂನ್ 12ಕ್ಕೆ ಕೊನೆಗೊಳ್ಳುತ್ತೆ. ಈ ಹೊಸ ಪ್ರಯತ್ನದ ಮುಖ್ಯ ಉದ್ದೇಶ ಸಾಕಷ್ಟು ಹೇಳಿದ್ರಿ ಸರ್, ಇದನ್ನ ಯಾವ ರೀತಿ ಸದುಪಯೋಗ ಮಾಡ್ಕೋಬೇಕು ನಮ್ಮ ರೈತ ಬಾಂಧವರು ಅಂತೀರ? ಬಹಳಷ್ಟು ರೈತರಿಗೆ ಈಗ ಕೆಲವೊಂದು ವಿಷಯಗಳನ್ನ ಗೊತ್ತಿಲ್ಲ. ಈಗ ಉದಾಹರಣೆ ನಾವೇನಂತೀವಿ, ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥದ್ದು ಮುಂಗಾರಲ್ಲಿ ನಾವೆಲ್ಲ ಬೇಸಿಗೆ ಉಳುಮೆ ಮಾಡ್ತಿದ್ವಿ ಮೊದ್ಲೆಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸ್ತೀವಿ. ಮಾಗಿ ಉಳುಮೆ ಮಾಡೋದು, ಬೀಜಗಳನ್ನ ಆಯ್ಕೆ ಮಾಡ್ತಕ್ಕಂಥ ಬೀಜ ಯಾವ್ದೋ ಬೀಜ ತಗೊಂಡ್ಬಂದು ಬಿತ್ತನೆ ಮಾಡ್ತಾರೆ, ಒಳ್ಳೆ ಗುಣಮಟ್ಟದ ಬೀಜಗಳನ್ನ ತಗೊಳ್ಳೋದು, ರಸಗೊಬ್ಬರಗಳ ನಿರ್ವಹಣೆ ಕೂಡ ಇರ್ಬೋದು. ಈ ತರ ಹಲವು ಬಹಳಷ್ಟು ವಿಷಯದ ವಿಜ್ಞಾನಿಗಳು ಕೂಡ ತಂಡಗಳನ್ನ 2 ತಂಡಗಳು ಒಂದು ದಿವಸಕ್ಕೆ 2-3 ಗ್ರಾಮ ಪಂಚಾಯತಿಗಳಲ್ಲಿ ನಾವು ಅದನ್ನ ಸಂಚರಣ ಮಾಡಿ ಹೆಚ್ಚು ಹೆಚ್ಚು ರೈತರಿಗೆ ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಇದರಲ್ಲಿ ನಾವು ಪೂರ್ವ ಹಂಗಾಮಿನಲ್ಲಿ ಕೈಗೊಳ್ತಕ್ಕಂಥ ಕೃಷಿ ಚಟುವಟಿಕೆ, ಉದಾಹರಣೆಗೆ ಮಣ್ಣು ಪರೀಕ್ಷೆ, ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ತೆಗೀತಕ್ಕಂಥದ್ದು ಯಾವ ತರ ಇರ್ಬೋದು. ಈಗ ಬೆಳೆ ಬಿತ್ತನೆ ಮುಂಚೆನೆ ನಾವು ಮಣ್ಣು ಪರೀಕ್ಷೆ ಮಾಡಬೇಕು, ಅದು ಮೇನ್ ಇಂಪಾರ್ಟೆಂಟ್. ಮಣ್ಣು ಮಾದರಿಗಳನ್ನ ತಗೊಂಡ್ಬಂದು ಅದನ್ನ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೊಟ್ರೆ ಅದರ ಪೋಷಕಾಂಶದ ಎಷ್ಟಿದೆ ನಮ್ಮ ಭೂಮಿಯಲ್ಲಿ, ನಾವು ಎಷ್ಟು ಗೊಬ್ಬರ ಹಾಕ್ಬೇಕು, ಯಾವ ಗೊಬ್ಬರ ಎಷ್ಟು ಹಾಕ್ಬೇಕು, ಯಾವ ಬೆಳೆ ಬೆಳಿಬಹುದು, ಮೊದ್ಲು ಯಾವ್ದು ಬೆಳೆದಿದ್ದೀವಿ ಈಗ ಯಾವ ಬೆಳಿಬಹುದು, ಆಮೇಲೆ ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ಬೇಕು, ರಸಗೊಬ್ಬರಗಳು ಎಷ್ಟು ಹಾಕ್ಬೇಕು, ಸಾರಜನಕ ರಂಜಕ ಎಷ್ಟು ಹಾಕ್ಬಹುದು, ಲಘು ಪೋಷಕಾಂಶಗಳು ಏನಾರ ಕೊರತೆ ಇದೆ, ನಾವ್ ಏನ್ ಲಘು ಪೋಷಕಾಂಶ, ಯಾವ ಬೆಳೆ ಮೆಕ್ಕೆಜೋಳ ಬೆಳೆದ್ರೆ ಎಷ್ಟು ಪೋಷಕಾಂಶ ಕೊಡ್ಬೇಕು, ಏನ್ ಪೋಷಕಾಂಶ ಕೊಡ್ಬೇಕು, ಈ ತರ ಒಂದು ಮಾಹಿತಿನ ನಾವು ಅಲ್ಲಿ ನೀಡಲಿಕ್ಕೆ ಸಿದ್ಧನಿದ್ವಿ. ಅದನ್ನ ರೈತರು ಎಲ್ಲರೂ ಪಾಲಿಸಬೇಕು. ಅದಾದ್ಮೇಲೆ ಮಣ್ಣು ಪರೀಕ್ಷೆ ಆದ್ಮೇಲೆ ಬೀಜ, ಬಹಳಷ್ಟು ಬೀಜ ಎಲ್ಲೋ ಲೋಕಲ್ ಬೀಜ ಬಳಸ್ತಾರೆ ಅಥವಾ ಬೇರೆ ಯಾವ್ದು ಬೀಜಗಳನ್ನು ಬಳಸ್ತಾರೆ, ಕಂಪನಿ ಬೀಜಗಳೆಲ್ಲ ತಂತಿರ್ತಾರೆ. ಅದ್ರ ಬೀಜದ ಗುಣಮಟ್ಟದ ಬೀಜ, ಗುಣಮಟ್ಟ ಸದೃಢವಾದ ಬೀಜ, ಆರೋಗ್ಯಕರವಾದ ಬೀಜ ಮತ್ತು ಕೀಟ ರೋಗ ಬಾಧೆ ಇಲ್ಲದ ಬೀಜಗಳನ್ನು ಆಯ್ಕೆ ಮಾಡತಕ್ಕಂಥದ್ದು, ಬೀಜದ ಗಾತ್ರ ಆಕಾರ ಮತ್ತು ನೋಡಲು ಒಂದೇ ತರನಾಗಿರೋ ಸಮನಾಗಿರ್ಬೇಕು. ಸೊ ಅಂತ ಬೀಜಗಳನ್ನ ಆಯ್ಕೆದು ಪ್ರಮಾಣೀಕೃತ ಬೀಜನ ಬಳಸಬೇಕು, ಸರ್ಟಿಫೈಡ್ ಬೀಜ ಅದನ್ನು ಬಳಸಬೇಕು. ಮತ್ತೆ ಬೀಜ ಅತಿ ಹೆಚ್ಚು ಮೊಳಕೆ ಹೊಡಿತಕ್ಕಂಥ ಶಕ್ತಿ ಹೊಂದಿರ್ಬೇಕು. ಈಗ 100 ಬೀಜ ಹಾಕಿದ್ರೆ ನಮಗೆ 98 ಬೀಜ ನಾವು ಮೆಕ್ಕೆಜೋಳದಲ್ಲಿ ಬಿಟ್ಟಬೇಕು. ಶೇಂಗಾ ಬೀಜದಲ್ಲೂ ಅಷ್ಟೇ, 100 ಬೀಜ ಹಾಕಿದ್ರೆ ನಮಗೆ 85-90% ಬೀಜ ಬರಬೇಕು, ಇಲ್ಲ ಕಡಿಮೆ ಹೊಟ್ಟಿದ್ರೆ ಅದು ಬೀಜ ಸರಿ ಇಲ್ಲ ಅಂತ. ಸೊ ಅದೇ ತರ ಬೀಜ ನಿಗದಿತ ತೇವಾಂಶ ಹೊಂದಿರ್ಬೇಕು. ನಾವೆಲ್ಲ ಹಸಿ ಅವು ಡ್ರೈ ಆಗಿದ್ರೆ ಮಾತ್ರ ಅದನ್ನ ಪ್ಯಾಕೆಟ್ ಮಾಡಿ ಇದು ಮಾಡ್ತಾರೆ, ಇಲ್ಲ ಬೂಸ್ಟ್ ಹಿಡಿದಿರ್ತದೆ. ಗುಣಮಟ್ಟದ ಬೀಜನ ಆಯ್ಕೆ ಮಾಡ್ತಾರೆ, ಈ ವಿಷಯಗಳನ್ನು ಬಹಳಷ್ಟು ಹೇಳ್ತೀವಿ. ಅದ್ರ ಜೊತೆಗೆ ಬೀಜೋಪಚಾರ ಮಾಡ್ತಾರೆ. ಬೀಜನ ಯಾವಾಗ್ಲೂ ಈಗ ನಾವೇನ್ ಮಾಡ್ತೀವಿ, ಮೊದಲೆಲ್ಲ ಬೀಜ ತಗೊಂಡ್ಬಂದು ಎಲ್ಲ ಬಿತ್ತನೆ ಮಾಡ್ತೀವಿ, ಈಗೆಲ್ಲ ಬೀಜ ಹೊಸ ಹೊಸ ತಾಂತ್ರಿಕ ಬೀಜೋಪಚಾರ ಮಾಡ್ತಾರೆ, ಟ್ರೈಕೋಡರ್ಮ ಇರ್ಬೋದು, ಕೆಲವು ರಾಸಾಯನಿಕ ವಸ್ತುಗಳಿಂದ ಬೀಜೋಪಚಾರ ಮಾಡ್ತಾರೆ. ಇವನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬೆಳೆ ಚೆನ್ನಾಗಿ ಸದೃಢವಾಗಿ ಬೆಳೀತಿರ್ತದೆ. ಬೆಳೆಯೋ ಹಂತದಲ್ಲಿರ್ತಕ್ಕಂಥ ಶಕ್ತಿ ಮತ್ತು ಕೊನೆ ತನಕ ಮಾಗೋ ತನಕ ಇರ್ಬೇಕಂದ್ರೆ ನಾವು ಬೀಜೋಪಚಾರ ಮಾಡಬೇಕು. ಯಾವುದೇ ಕೀಟ ರೋಗ ಬಾಧೆ ಬರದಲ್ಲೇ ಸದೃಢವಾಗಿ ಶಕ್ತಿಯುತವಾಗಿ ಬೆಳಿಲಿಕ್ಕೆ ಬೀಜೋಪಚಾರ ಮಾತ್ರ ಬಹಳಷ್ಟು ಇಂಪಾರ್ಟೆಂಟ್. ಅದರಲ್ಲಿ ಕೀಟ ರೋಗ ಹಾವಳಿ ತಡಿಲಿಕ್ಕಂಥದ್ದು, ಮತ್ತೆ ಬೀಜದ ಕವಚ ಅದು ಕೂಡ ಗಟ್ಟಿ ಇರ್ತಕ್ಕಂಥದ್ದು ಚೆನ್ನಾಗಿರ್ಬೇಕು. ನಮಗೆ ಬೀಜೋಪಚಾರ ಮಾಡಿದ್ರೆ ನಮಗೆ ಬೇರೆ ಖರ್ಚುಗಳು ಅಂದ್ರೆ ಕೀಟ ರೋಗದ ರಾಸಾಯನಿಕ ವಸ್ತುಗಳನ್ನು ಬಳಸ್ತಕ್ಕಂಥದ್ದು ಕಡಿಮೆ ಮಾಡಬಹುದು. ಆಮೇಲೆ ಮಳೆ ವ್ಯತ್ಯಾಸ ಆದ್ರೂ ಕೂಡ ಬೀಜೋಪಚಾರ ಮಾಡಿದ್ರೆ, ಈಗ ಕೆಲವು ರಾಸಾಯನಿಕ ವಸ್ತುಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಅದು ಸ್ವಲ್ಪ ವ್ಯತ್ಯಾಸ ಆದ್ರೂ ತಡ್ಕೊಳ್ಳೋದು ಬೆಳೆ. ಆತರ ಎಲ್ಲ ಅನುಕೂಲಗಳನ್ನು ನಾವು ಏನೇನು ಅನುಕೂಲ ಇದೆ ಬೀಜೋಪಚಾರದಿಂದ ಅದ್ರೂ ಹೇಳ್ತೀವಿ. ಆಮೇಲೆ ತಳಿಗಳ ಆಯ್ಕೆ, ನಾವು ಯಾವ ಸುಧಾರಿತ ಚೆನ್ನಾಗಿರ್ತಕ್ಕಂಥ ತಳಿಗಳನ್ನ ಯಾವ ತಳಿನ ನಾವು ಯಾವ ಬೆಳೆಯಲ್ಲಿ ಬಳಸ್ತಕ್ಕಂಥ, ರಾಗಿ ಇರ್ಬೋದು, ಶೇಂಗಾ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸಿರಿಧಾನ್ಯ ಬೆಳೆ ಇರ್ಬೋದು, ಯಾವ್ದನ್ನ ನಾವು ಬಳಸಿದ್ರೆ ಚೆನ್ನಾಗಿ ನಮಗೆ ಇಳುವರಿ ಬರುತ್ತೆ, ಅದರಿಂದ ನಮಗೆ ಹೆಚ್ಚು ಹೆಚ್ಚು ಆದಾಯ ಬರ್ತಕ್ಕಂಥದ್ದು ನಾವು ನೋಡೋಣ. ಆಮೇಲೆ ರಸಗೊಬ್ಬರಗಳನ್ನು ನಾನು ಇಲ್ಲದೆ ಮತ್ತೆ ಸಾವಯವ ಗೊಬ್ಬರಗಳನ್ನು ಬಳಸ್ತಕ್ಕಂಥ, ಆಮೇಲೆ ಅಂತರ್ ಬೆಳೆಗಳನ್ನು ಬೆಳೆತಕ್ಕಂಥದ್ದು, ಬರೀ ಒಂದೇ ಬೆಳೆ ಮೆಕ್ಕೆಜೋಳ ಒಂದೇ ಬೆಳೆ ಬೆಳೀತಾರೆ ರೈತರು, ಅದ್ರ ಜೊತೆಗೆ ಅಂತರ್ ಬೆಳೆಯಾಗಿ ನೀವು ತೊಗರಿ ಹಾಕ್ಬೋದು. ಶೇಂಗಾದಲ್ಲಿ ಬರೀ ಶೇಂಗಾ ಬೆಳೀತಾರೆ ರೈತರು, ಅದ್ರ ಜೊತೆ ಅಲಸಂದೆ ತೊಗರಿ ಈ ಬೆಳೆಗಳನ್ನು ಹೆಚ್ಚೆಚ್ಚು ಬೆಳೆದಿದ್ರೆ ಅದ್ರಲ್ಲಿ ಅಂತರ್ ಬೆಳೆಯಿಂದ ತುಂಬಾನೇ ಲಾಭ ಇದೆ. ಕೀಟ ರೋಗದ ಬಾಧೆ ಕಂಟ್ರೋಲ್ ಆಗೋದ್ ಜೊತೆಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಮತ್ತೆ ಎಲ್ಲಾ ತರ ಅನುಕೂಲಗಳಿದೆ. ಅದೇ ತರ ಒಂದೇ ತರ ಬೆಳೆ ಪ್ರತಿ ವರ್ಷ ಒಂದೇ ಜಮೀನಲ್ಲಿ ವರ್ಷ ವರ್ಷ ಬೆಳಿತೀವಿ, ಆವಾಗ ಏನ ಕೀಟ ರೋಗದ ಬಾಧೆ ಇಳುವರಿ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥ ವಿಧಾನಗಳು, ಯಾವ್ಯಾವ ಬೆಳೆಗೆ ಯಾವ ಪರಿವರ್ತನೆ ಮಾಡ್ತಕ್ಕ, ಅದರಿಂದ ಆಗ್ತಕ್ಕಂಥ ಲಾಭಗಳನ್ನು ಕೂಡ ಹೆಚ್ಚು ಹೆಚ್ಚು ಅರಿವು ಮೂಡಿಸ್ತೀವಿ. ಈ ತರ ಒಂದು ಅಭಿಯಾನನ ನಾವು ಹಮ್ಮಿಕೊಂಡಿದ್ವಿ. ಇದರ ಜೊತೆಗೆ ಕೃಷಿ, ಕೃಷಿಯ ಜೊತೆಗೆ ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳಲ್ಲಿ ಏನೇನು ಅನುಕೂಲ ಇದೆ, ಯಾವ ಬೆಳೆಗಳನ್ನು ನಾವು ಯಾವ ತರ ನಿರ್ವಹಣೆ ಮಾಡಬೇಕು, ಅದರ ಜೊತೆಗೆ ಮೀನುಗಾರಿಕೆ, ಮೀನು ಬೆಳೀತಕ್ಕಂಥ ರೈತರಿಗೆ ಮೀನು ಮರಿಗಳನ್ನ ಸಾಕಾಣಿಕೆ ಇರ್ಬೋದು, ಮೀನು ಮರಿಗಳನ್ನ ಯಾವ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸ್ತಾರೆ, ಅದರ ಜೊತೆಗೆ ರೇಷ್ಮೆ ಬೆಳೀತಕ್ಕಂಥ ರೈತರಿಗೆ ರೇಷ್ಮೆ ಇಲಾಖೆಯಿಂದ ಅಧಿಕಾರಿಗಳು ಅದರ ಆ ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಗಳಿದ್ದಾವೆ, ಅದರಿಂದ ಏನ್ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ, ಅದನ್ನು ಕೂಡ ನಾವು ಹೆಚ್ಚು ಹೆಚ್ಚು ಅರಿವು ಮೂಡಿಸ್ತೀವಿ. ಪಶುಪಾಲನೆಯಲ್ಲಿ ಪಶುಗಳು ನಾವು ಯಾವ ತರ, ಈ ಮುಂಗಾರಲ್ಲಿ ಈಗ ಚಳಿ ಜಾಸ್ತಿ ಮಳೆ ಜಾಸ್ತಿ ಇರ್ತದೆ, ಯಾವ ತರ ನಾವು ಬೇರೆ ಬೇರೆ ಈಗ ಹಸು ಇರ್ಬೋದು, ಕುರಿ ಇರ್ಬೋದು, ಕೋಳಿಗಳಿರ್ಬೋದು ಅಥವಾ ಎಮ್ಮೆ, ಇವನ್ನ ಕೂಡ ಯಾವ ತರ ನಾವು ಇವನ್ನೆಲ್ಲ ನಾವು ನಿರ್ವಹಣೆ ಮಾಡ್ತಕ್ಕಂತ, ಕೀಟ ರೋಗ ಬಂದಾಗ ಏನ್ ಮಾಡ್ಬೇಕು, ಅವೆಲ್ಲ ವೆಟರ್ನರಿ ಡಾಕ್ಟರ್ಗಳು ಕೂಡ ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ಇದರಲ್ಲಿ ಒಟ್ಟಾರೆ ಒಂದು ಪ್ಯಾಕೇಜ್ ಅಂದ್ರೆ ಒಂದು ಸಮಗ್ರವಾದ ಒಂದು ತಂಡ ಇರ್ತದೆ. ಇದರಲ್ಲಿ ಹೆಚ್ಚು ಹೆಚ್ಚು ಎಲ್ಲಾ ವಿಷಯಗಳನ್ನು ನಾವು ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಾವು 29 ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ತಲುಪ್ತಾ ಇದ್ದೀವಿ. ಸೊ ಇದು ಒಟ್ಟಾರೆ ಏನಂದ್ರೆ ವಿಜ್ಞಾನಿಗಳು ರೈತರ ಕಡೆ ಅಂತ ಒಂದು ನಡೆ, ಇದರ ಸದುಪಯೋಗ ಪಡಿಸ್ಕೋಬೇಕಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ನಿಮ್ ಕೇಂದ್ರದಲ್ಲಿ ಈ ಅಭಿಯಾನದ ಯಶಸ್ಸಿಗೆ ಎಷ್ಟು ತಂಡಗಳನ್ನ ಮಾಡ್ಕೊಂಡಿದ್ರೆ ಸರ್, ಮತ್ತೆ ಈ ತಂಡಗಳ ಕೆಲಸ ಏನೇನಿರುತ್ತೆ ಸರ್? ಸರ್, ಇದರಲ್ಲಿ ಒಂದು ದಿವಸಕ್ಕೆ ಎರಡು ತಂಡ ಇದೆ. ಇದರಲ್ಲಿ ನಾನು ಹೇಳಿದೆ, ನಾನು ಇದರಲ್ಲಿ ಕೀಟ ರೋಗ ಅಂದ್ರೆ ಸಸ್ಯ ಸಂರಕ್ಷಣೆ ವಿಭಾಗದಿಂದ ಒಬ್ಬ ವಿಜ್ಞಾನಿ, ಆಮೇಲೆ ಅದರ ಜೊತೆ ಬೇಸಾಯ ಶಾಸ್ತ್ರ, ಮಣ್ಣು ಪರೀಕ್ಷೆ, ತೋಟಗಾರಿಕೆ, ಆಮೇಲಿಂದ ಆಹಾರ ವಿಜ್ಞಾನಿ ಇರ್ತಾರೆ, ಮತ್ತೆ ಅದ್ರ ಜೊತೆಗೆ ವೆಟರ್ನರಿ ಒಬ್ರು ವಿಜ್ಞಾನಿ ಇರ್ತಾರೆ. ಈ ತರ ಒಂದು ಸಂಯೋಜನೆಯಲ್ಲಿ ಇರ್ತಕ್ಕಂತ ತಂಡ ಎಲ್ಲಾ ವಿಷಯಗಳನ್ನು ಅಲ್ಲೇ ಯಾವುದೇ ಸಮಸ್ಯೆ ಇರ್ಬೋದು ಏನೇ ಇರ್ಬೋದು ಹೆಚ್ಚು ಹೆಚ್ಚು ರೈತರಿಗೆ ತಲುಪಿಸ್ತಕ್ಕಂತ ಪ್ರಯತ್ನಗಳನ್ನ ಇದರಲ್ಲಿ ತಂಡಗಳಿದೆ, ಸಂಯೋಜಿತ ತಂಡ ಇದೆ. ಇದರ ಜೊತೆಗೆ ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಪಾಲನೆ ಮತ್ತು ಅರಣ್ಯ ಇಲಾಖೆಯಿಂದ ಕೂಡ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗಿಯಾಗ್ತಿದ್ದಾರೆ. ಸೊ ಏನೇ ಸಮಸ್ಯೆ, ಯಾವುದೇ ವಿಷಯದಲ್ಲೂ ಸಮಸ್ಯೆಗಳಿದ್ರು ಅಥವಾ ಯಾವುದೇ ಇದ್ರು ಕೂಡ ಅಲ್ಲೇ ಪರಿಹಾರ ನೀಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಸರ್, ಹಾಗಿದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೇರವಾಗಿ ರೈತರನ್ನು ತಲುಪುವ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳು ಆಗ್ತಾ ಇದಾವೆ, ಮತ್ತೆ ಎಲ್ಲೆಲ್ಲಿ ಹೇಗೆ ತಲುಪ್ತೀರಾ ಸರ್? ಈಗ ನಾವು 29ಕ್ಕೆ ನಾವು ಹಿರಿಯೂರಿನ 4 ಹೋಬಳಿಯಲ್ಲಿ ನಾವು ಒಂದು ದಿವಸಕ್ಕೆ ಒಂದು ತಂಡ 2-3 ಗ್ರಾಮ ಪಂಚಾಯತಿಗಳಿಗೆ ನಾವು ತಲುಪ್ತಾ ಇದೀವಿ. ಮೊದಲನೇದಾಗಿ ಕಸ್ಬಾ ಹೋಬಳಿ ಇಲ್ಲಿ ಬರ್ತಕ್ಕಂತ 3 ಗ್ರಾಮ ಪಂಚಾಯತಿಗಳು, ಅದೇ ತರ ಐಮಂಗ್ಲದಲ್ಲಿ 3 ಗ್ರಾಮ ಪಂಚಾಯತಿಗಳು, ಧರ್ಮಪುರದಲ್ಲಿ 3 ಗ್ರಾಮ ಪಂಚಾಯತಿ, ಜೆಜಿಹಳ್ಳಿಯಲ್ಲಿ 3 ಗ್ರಾಮ ಪಂಚಾಯತಿಗಳು. ದಿವಸಕ್ಕೆ 3 ಗ್ರಾಮ ಪಂಚಾಯತಿಗೆ ಅಂದ್ರೆ ಒಂದು ತಂಡ ಒಂದು ದಿವಸಕ್ಕೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ 3 ಗ್ರಾಮ ಪಂಚಾಯತಿಗೆ ತಲುಪ್ತಿದ್ದಾರೆ. ಸೊ ಒಟ್ಟಾರೆ ಒಂದು ದಿವಸಕ್ಕೆ 750 ರೈತರ ಸಂಖ್ಯೆಯನ್ನ ತಲುಪಬೇಕಾಗುತ್ತೆ ಒಂದು ತಂಡ. ಸೊ ಇಟ್ಟು ಒಟ್ಟಾರೆ ನಮ್ಮ ಒಂದು ಜಿಲ್ಲೆಯಲ್ಲಿ ಸರಿಸುಮಾರು 75,000-85,000 ಜನ ರೈತರಿಗೆ ತಲುಪಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಸರ್. ಹೊಸದುರ್ಗ ಬಂದು 31, ಆಮೇಲೆ ಹೊಳಲ್ಕೆರೆ 30, ಆಮೇಲೆ ಚಿತ್ರದುರ್ಗ ತಾಲೂಕಿನ 2, ಅದೇ ತರ ಚಳ್ಳಕೆರೆ ಬಂದು 3, ಮೊಳಕಾಲ್ಮೂರು ಬಂದು ಸೇಮ್ 3 ಮತ್ತೆ ಇನ್ನೊಂದ್ಸರಿ ತಂಡ ರೊಟೇಟ್ ಆಗತ್ತೆ. ಅದೇ ತರ ಹಿರೂರಲ್ಲಿ 12, ಆಮೇಲೆ ಹೊಳಲ್ಕೆರೆಯಲ್ಲಿ 11, ಹೊಸದುರ್ಗದಲ್ಲಿ 10, ಚಿತ್ರದುರ್ಗ ಮತ್ತೆ 9, ಆಮೇಲೆ ಚಳ್ಳಕೆರೆಯಲ್ಲಿ 5, ಅದೇ ತರ ಮೊಳಕಾಲ್ಮೂರು 3 ಸೇಮ್ ರೊಟೇಷನ್ ಆಗತ್ತೆ. ಸೊ ಈ ತರ ಒಂದು ತಂಡ, ಒಂದು ಸಂಯೋಜಿತ ಒಂದು ತಂಡ ಮಾಡಿಕೊಂಡು ನಾವು ಕೃಷಿ, ತೋಟಗಾರಿಕೆ ಮತ್ತು ಪಶುಪಾಲನೆ, ರೇಷ್ಮೆ, ಅರಣ್ಯ ಈ ಎಲ್ಲ ಇಲಾಖೆಗಳನ್ನ ಅಧಿಕಾರಿಗಳನ್ನ ಸಂಯೋಜನೆ ಮಾಡಿಕೊಂಡು ಸಹಯೋಗದಲ್ಲಿ ನಾವು ಈ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ಇದರ ಯಶಸ್ವಿಗೆ ಎಲ್ಲರೂ ರೈತರು ಸಹಕಾರ ಮಾಡಬೇಕು, ಹೆಚ್ಚು ಹೆಚ್ಚು ಇದರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ತಮ್ಮ ಸಹಾಯ ಬೇಕಾಗತ್ತೆ. ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ರೈತರು ನೀವು ಇಷ್ಟೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದೆ, ಸರ್ಕಾರ ಎಲ್ಲ ಇಷ್ಟೊಂದೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದೆ, ನೀವು ಭೇಟಿ ನೀಡಿದಂತ ಸಂದರ್ಭದಲ್ಲಿ ರೈತರು ಊರಲ್ಲೇ ಮನೆಗಳಲ್ಲಿ ಇದ್ಬಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು ಸರ್ ಮುಖ್ಯವಾಗಿ. ಹೌದು, ಈಗ ನಾವು ಭೇಟಿ ನೀಡಿದಾಗ ಯಾವ್ದೋ ಗ್ರಾಮ ಪಂಚಾಯತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಅನ್ಕೊಂಡಾಗ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ರೈತರು ಎಲ್ಲರೂ ಕೂಡ ನಾವು ಅಲ್ಲಿ ಭಾಗಿಯಾಗಬೇಕು. ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆ ಇರ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿರ್ಬೋದು, ಅದೇ ತರ ಪಶುಪಾಲನೆ, ಕುರಿ ಕೋಳಿ, ಆಮೇಲೆ ದನಕರುಗಳನ್ನ ಯಾವ ತರ ನಾವು ಇದನ್ನ ಬೇರೆ ಯಾವ್ದಾರ ರೋಗಗಳಿರ್ಬೋದು, ರೋಜನೆಗಳಿರ್ಬೋದು, ಅಲ್ಲೇ ನಿಮಗೆ ಪರಿಹಾರ ಸಿಗ್ತಕ್ಕಂತ ಒಂದು ಯೋಜನೆ, ನೇರವಾಗಿ ಗ್ರಾಮಕ್ಕೆ ಬರ್ತಕ್ಕಂಥದ್ದು, ಇಲಾಖೆನೆ ನಿಮ್ಮ ಗ್ರಾಮಕ್ಕೆ ಬರ್ತಕ್ಕಂತ ಒಂದು ಯೋಜನೆ, ಈ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಇಫ್ಕೋ ಮತ್ತೆ ನಮ್ಮಲ್ಲಿ ಸಾಲದ ಸೌಲಭ್ಯಗಳು ಅವರು ಕೂಡ ಭಾಗಿಯಾಗ್ತಿದ್ದಾರೆ, ಮತ್ತೆ ಇಫ್ಕೋದಿಂದ ಗೊಬ್ಬರಗಳು ಯಾವ್ದಾವ್ ಇದಾವೆ, ಯಾವ ತರ ನಮ್ಮ ಬಳಕೆ ಮಾಡ್ತಕ್ಕಂಥ ಈ ತರ ಎಲ್ಲ ತರ ಮಾಹಿತಿನೂ ಕೂಡ ಇದರಲ್ಲಿ ಸಿಗ್ತಕ್ಕಂಥದ್ದು. ಇದು ಒಟ್ಟಾರೆ ಒಂದು ಸಂಯೋಜಿತ ಒಂದು ಕಾರ್ಯಕ್ರಮ. ಈ ಅಭಿಯಾನ ಕಾರ್ಯಕ್ರಮದಲ್ಲಿ 18,000 ಕೃಷಿ ಕುಟುಂಬಗಳನ್ನ ತಾಂತ್ರಿಕ ಮಾಹಿತಿ ಮೂಲಕ ತಲುಪುವ ಉದ್ದೇಶ ಹೊಂದಿದೆ ಅಂತ ಹೇಳಬಹುದು. ದೇಶದ 731 ಕೃಷಿ ವಿಜ್ಞಾನ ಕೇಂದ್ರಗಳು ಇದರಲ್ಲಿ ಪಾಲ್ಗೊಳ್ತವೆ. 700 ಜಿಲ್ಲೆಗಳಲ್ಲಿ 2,000 ಹೆಚ್ಚು ವಿಜ್ಞಾನಿಗಳ ತಂಡಗಳೊಂದಿಗೆ ಸುಮಾರು 1.5 ಕೋಟಿ ರೈತರೊಂದಿಗೆ ನೇರ ಸಂವಾದ ನಡೆಸುವಂತ ಉದ್ದೇಶ ಇಟ್ಕೊಂಡಿದೆ ಸರ್. ಹೌದು ಸರ್, ಈ ಯೋಜನೆಯಲ್ಲಿ ಸಾಮಾನ್ಯವಾಗಿ ಈಗ ನಮ್ಮ ಚಿತ್ರದುರ್ಗದಲ್ಲಿ 2 ತಂಡ ಇದೆ, ಅದೇ ತರ ಬೇರೆ ಜಿಲ್ಲೆಗಳಲ್ಲಿ 3 ತಂಡ ಮಾಡಿದ್ದಾರೆ, ದೊಡ್ಡ ಜಿಲ್ಲೆಗಳಲ್ಲಿ ಜಾಸ್ತಿ ಇದರಲ್ಲಿ 3 ತಂಡ ಮಾಡಿದ್ದಾರೆ. ಒಟ್ಟಾರೆ ಇದರಲ್ಲಿ 2,000 ವಿಜ್ಞಾನಿಗಳ ತಂಡ ಇರುತ್ತೆ. ಆಮೇಲೆ ಇದು ತಲುಪತಕ್ಕಂತ 1.5 ಕೋಟಿ ರೈತರಿಗೆ ಇದರ ಲಾಭ ಆಗ್ತಕ್ಕಂಥದ್ದು, ನೇರವಾಗಿ ಸಂಪರ್ಕ ಮಾಡ್ತಕ್ಕಂಥದ್ದು. ಸಮೃದ್ಧಿ ರೈತ ರಾಷ್ಟ್ರದ ಹೆಮ್ಮೆ ಅಂತ ಒಂದು ಧ್ಯೇಯ ಇಟ್ಕೊಂಡು ನಾವು ಇದರಲ್ಲಿ ಮುಂದೆ ಬರ್ತಾ ಇದೀವಿ. ಎಲ್ಲರೂ ರೈತರು ಇದರ ಸದುಪಯೋಗ ಮಾಡ್ಕೋಬೇಕು. ಅಂದ್ರೆ ನಮ್ಮ ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರ ಬರ್ತಾರೆ ಅಥವಾ ಕೃಷಿ ಇಲಾಖೆಗೆ ಬರ್ತಾರೆ. ಈಗ ಕೃಷಿ ಚಟುವಟಿಕೆಗಳು ತುಂಬಾನೇ ಪಾಲ್ಗೊಳ್ತಾ ಇರ್ತದೆ, ಮಳೆನೂ ಬಂದಿದೆ. ಸೊ ಎಲ್ಲರೂ ಸ್ವಲ್ಪ ಒಂಥರ ಬ್ಯುಸಿ ಆಗಿರ್ತಾರೆ. ಸೊ ಈಗ ನಾವು ಅವ್ರ ಊರಲ್ಲೇ ಹೋದಾಗ ಏನೇನ್ ಮಾಹಿತಿಗಳು ಏನೇನ್ ಬೇಕು ನಿಮಗೆಲ್ಲ ನೇರವಾಗಿ ಸಿಗ್ತಕ್ಕಂತ ಒಂದು ಅಭಿಯಾನ. ಸೊ ಇದು ಪ್ರತಿ ವರ್ಷನೂ ಕೂಡ ಇರುತ್ತೆ, ಬಟ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಈಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಹೋಬಳಿ ಮಟ್ಟ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ತಲುಪ್ತಕ್ಕಂತ ಒಂದು ಯೋಜನೆ ಆಗಿದೆ. ಮತ್ತೆ ಮಾಹಿತಿನ ಕರೆಕ್ಟ್ ಆಗಿ ರೈತರಿಗೆ ತಲುಪಿಸ್ತಕ್ಕಂತ, ನೇರವಾಗಿ ರೈತರಿಗೆ ಬರ್ತದೆ ಅದು. ನೀವು ಬರಂಗಿಲ್ಲ, ನೀವಿರತ್ತಾಗಲೇ ನಾವು ಈ ಒಂದು ಮಾಹಿತಿ ಕೊಡ್ಲಿಕ್ಕೆ ವಿಜ್ಞಾನಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ತಾವು ರೈತ ಎಲ್ಲಿರ್ತಾರೋ ಆ ಗ್ರಾಮಗಳಿಗೆ ಭೇಟಿ ಕೊಟ್ಟು ನೇರವಾಗಿ ಒಂದು ಸಂವಾದ ಮಾಡೋದ್ರ ಮುಖಾಂತರ ಅವರ ಹೆಚ್ಚಿನ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಈಗ ಆದಾಯನ ದುಪ್ಪಟ್ಟು ಮಾಡೋದಾಗಿರ್ಬೋದು ಅಥವಾ ಇಳುವರಿನ ಹೆಚ್ಚು ಮಾಡೋದಾಗಿರ್ಬೋದು, ರೈತರಿಗೆ ಹೊಸ ಹೊಸ ತಾಂತ್ರಿಕತೆಗಳ ಒಂದು ಮಾಹಿತಿನ ಮನೆ ಬಾಗಿಲಲ್ಲೇ ತಿಳಿಸಿ ಅವರಿಗೆ ಈ ಕೃಷಿಯಲ್ಲಿ ಒಂದು ಹೆಚ್ಚು ಆದಾಯ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೀರಾ ಸರ್? ಹೌದು, ಈಗ ರೈತರು ಈಗ ಸಾಮಾನ್ಯವಾಗಿ ರೈತರು ಹಳ್ಳಿಯಲ್ಲಿ ಮಾಹಿತಿ ಸಿಗೋದು ಕೊರತೆ ಇರ್ತದೆ ಬಹಳಷ್ಟು. ಈಗ ಎಲ್ಲ ಏನಾದ್ರು ಬೇಕಂದ್ರೆ ನಾವು ಕೃಷಿ ಇಲಾಖೆ ಬರಬೇಕು, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಬೇಕು, ವಿಜ್ಞಾನ ಕೇಂದ್ರಕ್ಕೆ ಬರಬೇಕು, ಎಲ್ಲರೂ ಬರಕ್ಕಾಗಲ್ಲ, ತಮ್ಮದೇ ಆದ ಒಂದು ಇದ್ರಲ್ಲಿ ಇರ್ತಾರೆ. ಸೊ ಈ ದೃಷ್ಟಿಯಿಂದ ಅದೊಂದು ಈಗ ಸರ್ಕಾರ ಯೋಜನೆ ಅಂದ್ರೆ ನೀವು ನೇರವಾಗಿ ವಿಜ್ಞಾನಿಗಳ ತಂಡಗಳನ್ನು ಮಾಡಿ ನೇರವಾಗಿ ಗ್ರಾಮಗಳಿಗೆ ಹೋಗ್ತಕ್ಕಂತ ಒಂದು ಯೋಜನೆ ಮಾಡಿದ್ದಾರೆ. ಸೊ ಇದು ಡೈರೆಕ್ಟ್ ಆಗಿ ರೈತರಿಗೆ ಅಲ್ಲಿ ಬಂದು ಮಾಹಿತಿ ಪಡಿತಕ್ಕಂಥದ್ದು, ಆಮೇಲೆ ಯಾವ ಎಲ್ಲ ವಿಜ್ಞಾನಿಗಳು ಸಿಗ್ತಕ್ಕಂಥದ್ದು, ಎಲ್ಲ ವಿಷಯದಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ವಿಜ್ಞಾನಿಗಳು ಕೂಡ ಅಲ್ಲಿ ಭೇಟಿ ನೀಡ್ತಾರೆ, ಅದ್ರ ಬಗ್ಗೆ ಮಾಹಿತಿ ತಗೋಬಹುದು. ಅದರ ಜೊತೆಗೆ ರೈತರ ಆವಿಷ್ಕಾರಗಳನ್ನು ಇಂಪಾರ್ಟೆಂಟ್ ನಮಗೆ ನಾವು ನೋಡ್ತಕ್ಕಂಥದ್ದಂದ್ರೆ ನಾನು ಹೇಳ್ದೆ ಆವಾಗಲೇ, ರೈತರ ಆವಿಷ್ಕಾರಗಳು ನಮ್ಮ ಕೃಷಿ ವಿಜ್ಞಾನಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಬರ್ತಕ್ಕ ಪೂರಕವಾದ ಒಂದು ಜ್ಞಾನ. ಸೊ ಅದನ್ನು ಕೂಡ ನಾವು ಯಾರು ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಅದು ಕೂಡ ನಮಗೆ ಡಾಕ್ಯುಮೆಂಟ್ ಆಗುತ್ತೆ, ಬೇರೆ ರೈತರಿಗೂ ಹೇಳಕ್ ಅನುಕೂಲ ಆಗುತ್ತೆ. ಸೊ ಈಗ ರೈತರಿಗಿಂತ ವಿಜ್ಞಾನಿ ಏನು ಇದಿಲ್ವ, ಪರಿಣಿತರಲ್ಲ, ಅದಕ್ಕೆ ಈಗ ಅವರ ಅನ್ವೇಷಣೆ ತುಂಬಾನೇ ಇಂಪಾರ್ಟೆಂಟ್ ಇರ್ತದೆ. ಅಂತ ಅನ್ವೇಷಣೆಗಳನ್ನು ಬೇರೆ ರೈತರಿಗೂ ಹೇಳ್ತಕ್ಕಂತ ಒಂದು ಡಾಕ್ಯುಮೆಂಟ್ರಿ ಕೂಡ ನಾವು ಮಾಡ್ತಾ ಇದೀವಿ. ಸೊ ಇದು ಕೂಡ ರೈತರು ಯಾರು ಮಾಡಿದ್ದೆ ಆದಲ್ಲಿ ಅದನ್ನು ಕೂಡ ಒಂದು ಇದರಲ್ಲಿ ನೀವು ಹಂಚಿಕೊಂಡ್ರೆ ಆ ಒಂದು ಪ್ರೋಗ್ರಾಮ್ ಅಥವಾ ಅಭಿಯಾನದಲ್ಲಿ ಹಮ್ಮಿಕೊಂಡ್ರೆ ಅದನ್ನು ಕೂಡ ನಾವು ಡಾಕ್ಯುಮೆಂಟ್ ಮಾಡಿ ಬೇರೆ ರೈತರಿಗೆ ಹೇಳಿರ್ತಕ್ಕಂಥದ್ದು, ಮತ್ತೆ ಅದನ್ನ ಹೆಚ್ಚು ಹೆಚ್ಚು ಅದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಅಂದ್ರೆ ಹೆಚ್ಚು ಅದನ್ನ ಡಾಕ್ಯುಮೆಂಟ್ ಮಾಡಿ ಬೇರೆ ಕಡೆ ಎಲ್ಲರಿಗೂ ಹರಡಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ ಸರ್. ಕೊನೆಯದಾಗಿ ನಮ್ಮ ರೈತ ಬಾಂಧವರು ತಮ್ಮ ಗ್ರಾಮಗಳಿಗೆ ವಿಜ್ಞಾನಿಗಳು ಅಧಿಕಾರಿಗಳು ಭೇಟಿ ಕೊಟ್ಟಾಗ ಬಿಡು ಮಾಡ್ಕೊಂಡು ಹಳ್ಳಿಗಳಲ್ಲಿ ಅವತ್ತಿದ್ಬಿಟ್ಟು ಮುಖಾಮುಖಿ ಭೇಟಿಯಾಗಿ ಅವರ ಒಂದು ಸಮಸ್ಯೆಗಳ ಒಂದು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಸದಾವಕಾಶ ಅಂತ ಹೇಳ್ಬೋದು. ಈ ಇದರ ಒಂದು ಸದಾವಕಾಶವನ್ನು ನಮ್ಮ ರೈತ ಬಾಂಧವರು ಯಾವ ರೀತಿ ಪಡ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ ಸರ್? ಸೊ ಈಗ ರೈತ ಬಾಂಧವರಿಗೆ ಒಂದು ಮಾಹಿತಿ ಏನಂದ್ರೆ, ಈ ಒಂದು ಅಭಿಯಾನ ವಿಶೇಷ ಅಭಿಯಾನ ಪೂರ್ವಾಂಗಮಲ್ಲಿ ನಾವು ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಬೆಳಿಬೇಕು, ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಯಾವ ತಳಿ, ಅಂತ ತಳಿಗಳನ್ನ ನಾವು ಅಳವಡಿಕೆ ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಇರ್ತದೆ. ಮತ್ತೆ ಬೇರೆ ಬೇಸಾಯ ಕ್ರಮ ಬೀಜೋಪಚಾರ ಇವೆಲ್ಲ. ಸೊ ಎಲ್ಲ ರೈತರು ಕೆಲವು ಮಾಹಿತಿ ಈಗ ಕೃಷಿ ಇಲಾಖೆ ಇವೆಲ್ಲ ತಲುಪಿರಲ್ಲ. ಸೊ ನೇರವಾಗಿ ನಾವು ರೈತರಿಗೆಲ್ಲ ಪ್ರಾತ್ಯಕ್ಷಿಕೆ ಮೂಲಕ ಎಲ್ಲ ಹೇಳ್ತೀವಿ. ನಾವು ಒಟ್ಟಾರೆ ಏನಪ್ಪ, ಕೃಷಿಯಲ್ಲಿ ಬೆಳೆ ಉತ್ಪಾದನೆ ರೈತರ ಆದಾಯ ಹೆಚ್ಚಿಸ್ತಕ್ಕಂಥ ಒಂದು ಧ್ಯೇಯ ಉದ್ದೇಶ. ಅದರ ಜೊತೆ ಬೇರೆ ಕಸಬುಗಳು, ಈಗ ಹೈನುಗಾರಿಕೆ ಇರ್ಬೋದು, ರೇಷ್ಮೆ, ಇವೆಲ್ಲವೂ ಕೂಡ ಯಾವ್ಯಾವ ಯೋಜನೆ ಯಾವ್ಯಾವ ಇಲಾಖೆಯಲ್ಲಿ ಏನಿದೆ ಅನ್ನೋದು ಕೂಡ ಅಲ್ಲಿ ಲಭ್ಯ ಇರ್ತದೆ. ಇವೆಲ್ಲ ಒಟ್ಟಾರೆ ನಮ್ಮ ರೈತರಿಗೆ ಏಳಿಗೆಗೆ ಆಗ್ತಕ್ಕಂಥ ಒಂದು ಅಭಿಯಾನ. ಸೊ ಇದು ಪೂರ್ವ ಹಂಗಮಲ್ಲೇ ನಾವು ಮಾಡ್ತಿದ್ದೀವಿ, ಇನ್ನು ಬಿತ್ತನೆ ಮಾಡಿಲ್ಲ ರೈತರು. ಸೊ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಪೂರ್ವ ಹಂಗಮಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವುವು, ಅವನ್ನ ನಾವು ಯಾವ ತರ ಅಳವಡಿಕೆ ಮಾಡಬೇಕು, ಹೆಚ್ಚು ಇಳುವರಿ ಪಡಲಿಕ್ಕೆ, ನಾವು ಲಾಭದಾಯಕ ಕೃಷಿ ಕಡೆ ನಾವು ಹೆಚ್ಚು ಮುಖ ಮಾಡಲಿಕ್ಕೆ ನಾವು ಯಾವ ವೈವಿಧ್ಯಮಯ ಕೃಷಿ ಪದ್ಧತಿಗಳನ್ನು ಮಾಡ್ಬೋದು, ಬೆಳೆ ಹಾಕ್ಬೋದು, ತಳಿ ಹಾಕ್ಬೋದು, ಗೊಬ್ಬರ ನಿರ್ವಹಣೆ, ಬೀಜೋಪಚಾರ, ಇವೆಲ್ಲ ಮಾಹಿತಿನ ಒಟ್ಟಾರೆ ರೈತರ ಈ ಮನೆ ಬಾಗ್ಲಿಗೆ ಬರುತ್ತೆ. ಒಟ್ಟಾರೆ ಬೆಳೆ ಬೆಳೀತಕ್ಕಂಥ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ, ಏನು ಸುಸ್ಥಿರವಾದ ಇಳುವರಿ, ಸುಸ್ಥಿರವಾದ ಮಣ್ಣು, ಇವನ್ನ ನಾವು ಕಾಪಾಡಲಿಕ್ಕೆ ಮತ್ತು ಇಳುವರಿ ಹೆಚ್ಚು ಪಡೀಲಿಕ್ಕೆ ಒಂದು ಅಭಿಯಾನ. ಇದು ಒಟ್ಟಾರೆ ಒಂದು ಎಲ್ಲ ಇಲಾಖೆ ಮತ್ತು ವಿಷಯಗಳನ್ನ ಕೃಷಿ ಸಂಬಂಧಿತ ವಿಷಯಗಳಲ್ಲಿ

आपकी खेती और बागवानी की जरूरतों को समझेंगे और आपकी जरूरत के हिसाब से आपको समाधान भी बताएंगे। आप उनसे पूछ सकते हैं कैसे आपकी फसल अच्छी हो, उत्पादन कैसे बढ़े, लागत कैसे घटे, कौन सी नई तकनीकी अपनाएं, कीटों और रोगों से कैसे अपनी फसल को बचाएं। लेकिन यह अभियान केवल जानकारी नहीं है, समाधान लेकर आया है। तो भाई और बहनों, इस अभियान से जुड़िए, सवाल पूछिए, समाधान पाइए, उत्पादन बढ़ाइए, उत्पादन की लागत घटाइए और मिलकर बढ़ाइए विकसित खेती की ओर मजबूत कदम। क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆ. ಕಂಗಳ ಬಾಲೆ ತಿಡಿದು ಪೇಡೆ ಎಲ್ಲರ ಯಾತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ, ಎಲ್ಲರ ಶಿವ ಪೂಜೆ ಒದಗಿ ಬರುವೆ. ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ ನೋಡುತ್ತಿರುವೆ ದೇವಿ ನಿನ್ನ ಹಾದಿಯ, ಬಾರದಿದ್ದರೆ ನೀನು ಮೀರಿದೋಳು ಎನಗೆ ನೀ ಹೋಗಿ ಬಾರೆ ನಿಜಮೂರ್ತಿಯು. ಗೌರಿಯ ನೋಡಿ ಹೋಗಿ ಬಂದ್ಯ ಗೌರ ತೌರೂರಿಗೆ, ನಿನ್ನ ತಂದೆ ತಾಯಿ ಸುಖದೊಳಿಹರೇನೆ, ಹಿಂದೇನು ಕೊಟ್ಟರು ಮುಂದೇನು ಕೊಡುವರು. ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಸಾರ್ವಜನಿಕ ಜಾಗೃತಿ ಕುರಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಲ್ಪಸಂಖ್ಯಾತರಿಗೆ ಸಿಗಬಹುದಾದ ಸಾರ್ವಜನಿಕ ಸೌಲಭ್ಯಗಳು ಈ ಕುರಿತು ಮಾಹಿತಿಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾದ ಜಿ ರೇಖಾ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹಾಗೂ ಕೇಳುಗರು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆ ಹೀಗಿದೆ: 9444640273 ಹಾಗೂ 9141970272. ಈ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ಆಕಾಶವಾಣಿಯ ಪ್ರಕಟಣೆ ತಿಳಿಸಿದೆ. ಕೇಳಿಗರೆ, ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆ.